ಶಿಫಾರಸು ಸಲ್ಲಿಕೆ. ಜಾತಿಗಣತಿ ವರದಿ ಸಂಪುಟ ಸಭೆಯಲ್ಲಿ ಚರ್ಚಿಸಿದ ಬಳಿಕವೇ ಅಂತಿಮ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕುಸುಮ್ ಎ ಯೋಜನೆ ಜಾರಿಗೆ ತರಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು. ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ಅದರ ನಿರ್ವಹಣೆ ಕುರಿತು ಡಾ ಅಮೋಘ್ ಕೆಆರ್ ಅವರೊಂದಿಗಿನ ಸಂದರ್ಶನ. ಆನಂತರ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನ ಕೇಳುವಿರಿ. ಮೊದಲಿಗೆ ಸಂದರ್ಶನವನ್ನ ಆಲಿಸುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅಮೋಘ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ ಡಾಕ್ಟರ್ ಅಮೋಘ್ ಅವರೇ. ಇವತ್ತು ನಮಗೆ ಈ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಎಷ್ಟಿದೆ ಮತ್ತು ಇದರ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕು ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ. ಖಂಡಿತವಾಗ್ಲಿ ಸರ್. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಾಣಿಗಳಿಗೆ ಬಹುಮುಖ್ಯವಾದದ್ದು ಆಹಾರ, ಹಾಗೆ ಕೂಡ ಮೀನುಗಳಿಗೂ ಕೂಡ. ಮೀನು ಸಾಕಾಣಿಕೆಯಲ್ಲಿ ನಾವು ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೇವೆ. ಆ ಅಮೌಂಟ್ 30-40% ಖರ್ಚಾಗ್ತಕ್ಕಂಥದ್ದು, 45% ಅಷ್ಟು ಖರ್ಚಾಗ್ತಕ್ಕಂಥದ್ದು ಆಹಾರಕ್ಕೆ ಮಾತ್ರ. ಹಾಗಾಗಿ ನಾವು ಆಹಾರ ನಿರ್ವಹಣೆ ಮೀನು ಸಾಕಾಣಿಕೆಯಲ್ಲಿ ಬಹುಮುಖ್ಯ ಅಂತ ಹೇಳ್ತೇವೆ. ಮತ್ತೆ ನಾವು ಈ ಆಹಾರ ನಿರ್ವಹಣೆ ಪ್ರಾಮುಖ್ಯತೆ ಏನು ಅಂತ ಅಂದ್ರೆ, ನಾವು ಎಲ್ಲ ಮೀನಿನ ವಿವಿಧ ಏನಂತೇವೆ ಜೀವನದ ಒಂದು ವಿವಿಧ ಹಂತಗಳಲ್ಲಿ ಅದಕ್ಕೆ ದೇಹದ ಗಾತ್ರಕ್ಕೆ ತಕ್ಕದಾದಂತ ಆಹಾರಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಮೀನು ಸಾಕಾಣಿಕೆಯಲ್ಲೂ ಕೂಡ 35-45% ಏನು ಖರ್ಚು ವೆಚ್ಚಗಳನ್ನು ಮೀನು ಆಹಾರಕ್ಕೆ ನಾವು ತೆಗೆದಿಡ್ತೇವೆ. ಹಾಗಾಗಿ ಆಹಾರ ನಿರ್ವಹಣೆಯು ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಈಗ ಮೀನುಗಾರಿಕೆ ಇದು ಕೃಷಿಯ ಒಂದು ಉಪಕಸುಬಾಗಿದೆ. ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರ ಆದಾಯ ದ್ವಿಗುಣ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಕೇವಲ ಕೃಷಿಯನ್ನ ನಂಬಿಕೊಂಡು ಹೋದ್ರೆ ಆಗಲ್ಲ, ನೀವು ಇದನ್ನು ಮಾಡ್ರಿ ನಿಮ್ಮ ಒಂದು ಆದಾಯ ಹೆಚ್ಚಿಗೆ ಆಗಬೇಕು ಅನ್ನೋ ಒಂದು ಒತ್ತನ್ನ ಸರ್ಕಾರದವರು ಕೊಡ್ತಾನೆ ಇದ್ದಾರೆ. ಕೃಷಿ ಇಲಾಖೆ ಇರ್ಬೋದು, ಪಶು ವೈದ್ಯಕೀಯ ಇಲಾಖೆ ಇರ್ಬೋದು, ಅದರಂತೆ ತಮ್ಮ ಒಂದು ಮೀನುಗಾರಿಕೆ ಕೇಂದ್ರ ಮತ್ತು ಮೀನುಗಾರಿಕೆ ಇಲಾಖೆ ಕೂಡ ರೈತರ ಮನೆ ಬಾಗಿಲಿಗೆ ತಮ್ಮದೇ ಆದ ಒಂದು ಯೋಜನೆಯನ್ನ, ತಮ್ಮದೇ ಆದ ಒಂದು ಅವಕಾಶವನ್ನ ರೈತರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ತಮ್ಮಂತ ವಿಜ್ಞಾನಿಗಳು ಪ್ರಾಧ್ಯಾಪಕರು ಈ ಬಗ್ಗೆ ಹಗಲಿಡೀ ಈ ಒಂದು ಪ್ರಯತ್ನದಲ್ಲೇ ತಾವು ಕೂಡ ಇದ್ದೀರಿ. ಇವತ್ತು ಮೀನು ಕೃಷಿಯಲ್ಲಿ ನೈಸರ್ಗಿಕ ಆಹಾರ ಉತ್ಪಾದನೆ ಕೂಡ ಮಾಡಬೇಕಾಗತ್ತೆ. ಈ ಯಾವ ತರ ಹೀಗೆ ಹೆಚ್ಚು ಮೀನು ಉತ್ಪಾದನೆ ಮಾಡಬೇಕಂದ್ರೆ ಆಹಾರ ಕೂಡ ಬೇಕಾಗತ್ತೆ, ಹೇಗ್ ಮಾಡಬೇಕು ಡಾಕ್ಟರ್ ಮಮ್ಮೂಗ್ ಅವರೇ? ಸರ್, ನಮ್ಗೆ ಮೀನು ಸಾಕಾಣಿಕೆಯಲ್ಲಿ ಕೃತಕ ಆಹಾರ ಎಷ್ಟು ಮುಖ್ಯನೋ ನೈಸರ್ಗಿಕ ಆಹಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ನೈಸರ್ಗಿಕ ಆಹಾರ ನಾವು ಮೀನು ಪಾಲನೆ ಮಾಡಬೇಕಾದ್ರೆ ಮೀನು ಮರಿಗಳಿಗೆ, ಬಹುಮುಖ್ಯವಾಗಿ ಮೀನು ಮರಿಗಳಿಗೆ, ಅದು ಮೀನು ತನ್ನ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬಂದು ಎಗ್ಗಾಗಿ ಎಗ್ಗಿಂದ ಹ್ಯಾಚ್ ಔಟ್ ಆಗಿ ಹೊರಗಡೆ ಬಂದಾಗ 7-8 ದಿವಸಗಳ ಕಾಲ ಅದಕ್ಕೆ ಯೋಕ್ ಸ್ಯಾಕ್ ಅಂತ ಇರುತ್ತೆ, ಯೋಕ್ ಚೀಲ ಅಂತ ಕರಿತೇವೆ ಅದನ್ನು. ಆ ಯೋಕ್ ಸ್ಯಾಕ್ ನ ಅದೇ ತನ್ನ ಬಾಡಿಯಲ್ಲಿ ಅಟ್ಯಾಚ್ ಆಗಿರುತ್ತೆ, ಅದು ತಿಂದು ಅದು ಬದುಕ್ತಾ ಇರುತ್ತೆ. ಅದು ಖಾಲಿಯಾದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಹೈ ಪ್ರೋಟೀನ್ ಫೀಡ್ ಅನ್ನ ಕೊಡಬೇಕು. ಹೈ ಪ್ರೋಟೀನ್ ಫೀಡ್ ನಮಗೆ ಸಿಗ್ತಕ್ಕಂಥದ್ದು ಸಣ್ಣ ಸಣ್ಣ ಕೂದಲೆಳೆಯಷ್ಟು ಸಣ್ಣ ಮೀನುಗಳು ಮರಿಗಳಿರ್ತದೆ. ಆ ಮೀನಿಗೆ ನಾವು ದೊಡ್ಡ ಪೆಲ್ಲೆಟ್ ಕೊಡೋದು, ಪೌಡರ್ ಕೊಡೋದಾದ್ರೆ ಅದರ ಬಾಯಿನ ಗಾತ್ರಕ್ಕೆ ಬೇಸಿಕಲಿ ಈಗ ಹೆಂಗೆ ಮನುಷ್ಯರಲ್ಲಿ ಕೂಡ ನಾವು ಹುಟ್ಟಿದ ಮಗುಗೆ ಹುಟ್ಟಿದ್ದಾಗ ಏನ್ ಚಪಾತಿನೋ ಮುದ್ದೆನೋ ಅನ್ನ ಸಾರನ್ನ ಕೊಡ್ಲಿಕ್ಕೆ ಬರೋದಿಲ್ಲ, ಹಾಲು ಕೊಡಬೇಕು, ತದನಂತರ ತಣ್ಣೀರ ಆಹಾರ ಕೊಡಬೇಕು. ಹಾಗಾಗಿ ಬರ್ತಾ ಬರ್ತಾ ಬರ್ತಾ ಹಾರ್ಡ್ ಫುಡ್ ಕನ್ವರ್ಟ್ ಆಗ್ತಾರೆ. ಹಾಗೆ ಮೀನಿನಲ್ಲೂ ಕೂಡ ಮೊದಲು ಸಣ್ಣ ಮರಿಗಳಿಗೆ ನಾವು ಏನ್ ಕೊಡ್ತಾ ಹೋಗ್ತಾ ಅಲ್ಲಿ ನಮಗೆ ನೈಸರ್ಗಿಕ ಆಹಾರ ಉತ್ಪಾದನೆ ತುಂಬಾ ತುಂಬಾ ಮುಖ್ಯ. ನೈಸರ್ಗಿಕ ಅಂದ್ರೆ ಡಾಕ್ಟರ್ ಅಮೋಘವ್ರೆ, ಈಗ ಒಬ್ಬ ಉಪಕಸುಬು ಮೀನುಗಾರಿಕೆ ಮಾಡ್ತಾ ಇರುವ ಅವನು ಈಗ ಅರ್ಧ ಎಕರೆ ಇದೆಯಪ್ಪ, ಅವನು ಅಷ್ಟು ದೊಡ್ಡ ಹೊಲದಲ್ಲಿ ಒಂದು ಕೆರೆ ಮಾಡ್ಕೊಂಡು ಅಲ್ಲಿ ಮಾಡ್ತಾ ಇದ್ದಾನಂದ್ರೆ ಅವನು ಈಗ ತನ್ನ ಕೆರೆಯ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಒಂದು ಮೀನು ಮರಿಗಾಗಿ ಅವನು ನರ್ಸರಿನೂ ಮಾಡ್ಕೊಳ್ಬಹುದಲ್ಲ. ನರ್ಸರಿನೂ ಮಾಡ್ಕೋಬಹುದು ಸರ್, ಖಂಡಿತವಾಗ್ಲಿನೂ ನರ್ಸರಿಲಿ ಮಾಡ್ಕೊಂಡೆ ಆಮೇಲೆ ನಾವು ಅದನ್ನ ರೇರಿಂಗ್ ಪಾಂಡ್ಗೆ ತರ್ತಕ್ಕಂಥದ್ದು. ರೇರಿಂಗ್ ಪಾಂಡ್ಗೆ ಬಿಟ್ಟ ಮೇಲೂ ಕೂಡ ಅಲ್ಲಿಯೂ ಕೂಡ ನೈಸರ್ಗಿಕ ಆಹಾರದ ಉತ್ಪಾದನೆ ತುಂಬಾ ಪ್ರಮುಖವಾಗಿರ್ತದೆ. ಈ ನೈಸರ್ಗಿಕ ಆಹಾರ ಅಂತ ಅಂದ್ರೆ ನಾವು ಹೇಳ್ತೇವೆ ಸೂಕ್ಷ್ಮಾಣುಗಳು. ಪ್ರೊಡ್ಯೂಸರ್ ಚೈನ್ ಅಲ್ಲಿ ಟ್ರಯಾಂಗಲ್ ಅಲ್ಲಿ ಮೊದಲು ಬರ್ತಕ್ಕಂಥದ್ದು ಸಸ್ಯ ಸೂಕ್ಷ್ಮಾಣುಗಳು, ಫೋಟೋಸಿಂಥೆಸಿಸ್, ಸೂರ್ಯನ ಬೆಳಕಿನಿಂದ ಹುಟ್ಟತಕ್ಕಂತಹ ಸೂಕ್ಷ್ಮಾಣುಗಳು ಅಂದ್ರೆ ಅವೇ ನಾವು ಫೈಟೋಪ್ಲಾಂಕ್ಟನ್ ಅಂತ ಕರಿತೇವೆ. ನಂತರ ಬರ್ತಕ್ಕಂಥವು ಪ್ರಾಣಿ ಸೂಕ್ಷ್ಮಾಣುಗಳು ಅಂತ ಕರಿತೇವೆ. ಪ್ರಾಣಿ ಸೂಕ್ಷ್ಮಾಣುಗಳು ಈ ಸಸ್ಯ ಸೂಕ್ಷ್ಮಾಣುಗಳನ್ನ ತಿಂದ್ಬಿಟ್ಟು ಬದುಕ್ತಕ್ಕಂಥದ್ದು. ಅವನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ಈ ನಾವೇನು ಕೊಳಗಳನ್ನ ನಿರ್ಮಾಣ ಮಾಡ್ಬೇಕು, ತಯಾರಿ ಮಾಡ್ಬೇಕಾದ್ರೆ ಗೊಬ್ಬರವನ್ನ 2-3 ಸಾವಿರ ಟನ್ ಸಗಣಿ ಗೊಬ್ಬರ ಪರ್ ಹೆಕ್ಟೇರ್ ಹಾಕೋದ್ರಿಂದ ಆಗ್ಲಿ ಸೂಕ್ಷ್ಮಾಣುಗಳನ್ನ ಬೆಳೆದು ನೈಸರ್ಗಿಕ ಆಹಾರ ಕೃತಕ ಆಹಾರವನ್ನು ರೆಡಿ ಮಾಡ್ಕೋಬಹುದು. ಹಾಗೂ ಕೋಳಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ 2,000 ಕೆಜಿ ಪರ್ ಹೆಕ್ಟೇರ್ ಅಷ್ಟು ಉಪಯೋಗಿಸೋದ್ರಿಂದ ನಾವು ನೈಸರ್ಗಿಕ ಆಹಾರವನ್ನು ಸೂಕ್ಷ್ಮಾಣುಗಳನ್ನು ಯಥೇಚ್ಛವಾಗಿ ನೀರಿನ ಕೊಳಗಳಲ್ಲಿ ಬೆಳಿಬಹುದು, ಮೀನುಗಳಿಗೆ ಉಪಯುಕ್ತವಾಗಿ ಮಾಡ್ಕೋಬಹುದು. ಇನ್ನೊಂದು, ಈಗ ಕೃತಕ ಆಹಾರದ ಮಹತ್ವ ಎಷ್ಟಿದೆ ಈ ಒಂದು ಮೀನು ಕೃಷಿಯಲ್ಲಿ? ಸರ್, ನೈಸರ್ಗಿಕ ಆಹಾರ ಎಷ್ಟು ಮುಖ್ಯವೋ ನಾನು ಹೇಳಿದಾಗ ಕೃತಕ ಆಹಾರ ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ ಒಂದು ಮೀನಿನ ಲೈಫ್ ಸ್ಪ್ಯಾನ್ ಅಲ್ಲಿ ಅಪ್ ಟು ಎ ಸರ್ಟೇನ್ ಲಿಮಿಟ್ ನೈಸರ್ಗಿಕ ಆಹಾರದ ಮೇಲೆ ಬೆಂಬಲಿತವಾಗಿರ್ತದೆ. ಈಗ ನಾವು ಪ್ರೌಢಾವಸ್ಥೆಗೆ ಬರೋ ಮೀನುಗಳು ಅಂದ್ರೆ ಪೇರೆಂಟಲ್ ಫಿಶ್, ಬ್ರೂಡ್ ಸ್ಟಾಕ್ ಅಂತ ಕರಿತೇವೆ. ಬ್ರೂಡ್ ಸ್ಟಾಕ್ ಮೀನುಗಳಿಗೆ ನಾವು ಬರೀ ಈ ನೈಸರ್ಗಿಕ ಆಹಾರ ಆಗಿರ್ಲಿ ಅಥವಾ ತೌಡ್ ಆಗಿರ್ಲಿ ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಹೈಲಿ ಪ್ರೋಟೀನಿಷಿಯಸ್ ಫೀಡ್ ಗಳನ್ನ ಕೊಡ್ಲೇಬೇಕಾಗ್ತದೆ. ಯಾಕೆಂದ್ರೆ ಮೊಟ್ಟೆಯಲ್ಲಿ ಎಗ್ ಉತ್ಪಾದನೆ ಆಗ್ಬೇಕು, ಗಂಡು ಮೀನುಗಳಿಗೆ ಸ್ಪರ್ಮ್ ಉತ್ಪಾದನೆ ಆಗ್ಬೇಕು, ಅದಕ್ಕೆಲ್ಲದಕ್ಕೂ ತುಂಬಾ ಎನರ್ಜಿ ಹೋಗ್ತದೆ. ಅವಾಗ ಏನಾಗ್ತದೆ, ಬಾಡಿಲಿ ಇರ್ತಕ್ಕಂಥ ಪ್ರೋಟೀನ್ ಜಾಸ್ತಿ ಬೇಕೇ ಬೇಕಾಗ್ತದೆ. ಪ್ರೋಟೀನ್, ಹೈಲಿ ಪ್ರೋಟೀನ್ ಫೀಡ್ ಕೊಡೋದಕ್ಕೆ ಕೃತಕ ಆಹಾರ ಕೊಡೋದ್ರಿಂದ ಈ ಪ್ರೌಢಾವಸ್ಥೆಗೆ ಬಂದ ಮೀನುಗಳಾಗಿರ್ಬೋದು ಮತ್ತು ಬೇಗ ಬೆಳವಣಿಗೆ ಗಾತ್ರ ಜಾಸ್ತಿ ಆಗ್ಲಿಕ್ಕೆ ಬೆರಳುದ್ದದ ಮೀನುಗಳಿಗೆ ಕೃತಕ ಆಹಾರ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅವುಗಳಿಗೆ 1-10 ತಿಂಗಳಲ್ಲಿ ಮೀನಿನ ತಳಿಗೆ ಅನುಗುಣವಾಗಿ ನಾವು ಒಳ್ಳೆಯ ಒಂದು ಉತ್ಪಾದನೆಯನ್ನು ಮಾಡಬಹುದು. ಇನ್ನೊಂದು ಡಾಕ್ಟರ್ ಅಮ್ಮಗೌರೆ, ಈಗ ಮೀನು ಕೃಷಿಯಲ್ಲಿ ಕೃತಕ ಆಹಾರ ಇದನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ? ಹೌದು, ನಾವು ಈಗ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಮೀನಿನ ಗಾತ್ರ. ಮೀನಿನ ಬಾಯಿಗೆ ಮತ್ತೆ ಅದರ ಬಾಯಿಯ ಗಾತ್ರಕ್ಕೆ ಎಷ್ಟು ಯಾವ ಸೈಜ್ ಫೀಡ್ ಬೇಕೋ ಅದನ್ನೇ ಕೊಡಬೇಕು. ಈಗ ನೀವು ಹೇಳ್ತಾ ಇರೋದು ಎಲ್ಲಾ ಜಾತಿಯ ಮೀನುಗಳ ಪೋಷಣೆ ಮತ್ತು ಸಾಕಾಣಿಕೆ ಬಗ್ಗೆ? ಹೌದು, ಎಲ್ಲಾ ಜಾತಿ. ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ. ಈಗ ತಾವು ಮ್ಯೂರಲ್ ಫಿಶ್ ಬಗ್ಗೆ ಅದು ಸ್ವಲ್ಪ ಬದಲಾವಣೆ, ಮರಲ್ ಬಗ್ಗೆ ಸ್ವಲ್ಪ ಬದಲಾವಣೆ. ಅಂದ್ರೆ ಮೀನುಗಳು ಯಾವ್ಯಾವ ಆಹಾರ ತಿಂತಾವೋ ಅದ್ರ ಮೇಲೆ ಅದನ್ನ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ವೈಜ್ಞಾನಿಕವಾಗಿ ಅದನ್ನ ಕೊಡ್ಬೇಕಾಗ್ತದೆ. ಈಗ ನಾವು ಮರಿಗಳಿಗೆ ಈಗ ಕಾಮನ್ ಕಾರ್ಪ್ ಅಂತ ಕರಿತೇವೆ, ರೋಹು, ಕಟ್ಲಾ ಮರಿಗಳಿಗೆ ನಾವು, ಅವು ಬೇಸಿಕಲಿ ಸಸ್ಯಹಾರಿ ಮೀನುಗಳು, ಅವುಗಳಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಪ್ರೋಟೀನ್ಗಳು 24-26 ಪ್ರೋಟೀನ್ ಫೀಡ್ ಅಷ್ಟು ಇದ್ರ ಪೆಲೆಟ್ ಫೀಡ್ ಇದ್ರ ಕೊಟ್ಟರು ಸಾಕು. ಹಾಗೆ ತಳಿಗೆ ಅನುಗುಣವಾಗಿ ನಾವು ಕೃತಕ ಆಹಾರವನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಾಗೆ ಕೃತಕ ಆಹಾರವನ್ನು ತಯಾರಿಸಲಿಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಯೂಸ್ ಮಾಡ್ತೀವಿ ಅವುಗಳು ಕೂಡ ಸೂಕ್ಷ್ಮವಾಗಿ ಗಮನ ಹರಿಸ್ತೀವಿ. ಈಗ ಈ ಮೀನು ಕೃಷಿಯಲ್ಲಿ ಕೃತಕ ಆಹಾರ ತಯಾರಿಕೆಗೆ ಉಪಯೋಗಿಸುವ ವಿವಿಧ ಪದಾರ್ಥಗಳು ಯಾವುವು ಮತ್ತೆ ಯಾವ ತರ ವಿಧಾನದಿಂದ ಅವನ್ನ ತಯಾರಿಸಬಹುದು ಡಾಕ್ಟರ್ ಅಮೋಘವ್ರೆ? ಸರ್, ಸ್ಥಳೀಯವಾಗಿ ನಮಗೆ ಕನ್ವೆನ್ಷನಲ್ ಫೀಡ್ ಸ್ಟಫ್ಸ್ ಅಂತ ನಾವೇನ್ ಕರಿತೀವಿ, ಸ್ಥಳೀಯವಾಗಿ ತುಂಬಾ ಈಸಿಯಾಗಿ ಸಿಗ್ತಕ್ಕಂಥ ಮೀನು ತಯಾರಿಕೆಯ ಪದಾರ್ಥಗಳಂದ್ರೆ ನಮಗೆ ಅಕ್ಕಿ ತೌಡು, ಜಿಎನ್ಎಸ್ಸಿ ಗ್ರೌಂಡ್ ನೆಟ್ ಆಯಿಲ್ ಕೇಕ್ ಅಂದ್ರೆ ಕಡಲೆ ಹಿಂಡಿ, ಮತ್ತೆ ಫಿಶ್ ಮೀಲ್ ಮತ್ತೆ ಹಿಟ್ಟು ಟ್ಯಾಪಿಯೋಕ, ಇದೇನಂತ ಗೆಣಸು ಹಿಟ್ಟು ಆಗಿರ್ಬೋದು, ಅಕ್ಕಿ ಹಿಟ್ಟು ಆಗಿರ್ಬೋದು, ಗೆಣಸಿನ ಹಿಟ್ಟು ಕೆಸನ್ ಹಿಟ್ಟು. ಹೌದು, ಈ ಹಿಟ್ಟುಗಳ ಏನು ಫ್ಲೋರ್ಗಳು ಏನಿತ್ತು, ಗೆಣಸುಗಳು, ರೈಸ್ ಫ್ಲೋರ್ ಆಗಿರ್ಬೋದು, ವೀಟ್ ಫ್ಲೋರ್ ಆಗಿ, ಇದೆಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಎಲ್ಲಾ ಇಂಗ್ರೀಡಿಯೆಂಟ್ ಗಳು ಬೇರೆ ಯಾವ ಯೂಸ್ ಮಾಡಿ ಅವನ್ನೆಲ್ಲ ಹಿಡಿದಿಟ್ಟಕ್ಕಂಥದ್ದು. ಯಾಕೆಂದ್ರೆ ಒಂದು ಫೀಡ್ ರೆಡಿ ಆದ್ಮೇಲೆ ಅದನ್ನ ನೀರಿಗೆ ಹಾಕಿದ್ಮೇಲೆ ಆ ನೀರಲ್ಲಿ ಒಂದ್ ಸ್ವಲ್ಪ ಹೊತ್ತು ವಾಟರ್ ಸ್ಟೆಬಿಲಿಟಿ ಇರಬೇಕು, ಅದ್ರದ್ದು ವಾಟರ್ ಅಂದ್ರೆ ಡಿಸ್ಪರ್ಸ್ ಆಗ್ಬಾರ್ದು, ಡಿಸಾಲ್ವ್ ಆಗ್ಬಾರ್ದು ನೀರಿನಲ್ಲಿ, ಅದನ್ನೆಲ್ಲ ಹಿಡಿದಿಟ್ಟಕ್ಕಂಥದ್ದೇ ಈ ಫ್ಲೋರ್ ಗಳಾಗಿರ್ತದೆ. ಈ ಎಲ್ಲಾ ಕೃತಕ ಆಹಾರ ತಯಾರಿಸಬೇಕೆ ಏನ್ ಪದಾರ್ಥಗಳನ್ನ ನಾವು ತಗೊಳ್ತೇವೆ ಮಾಡ್ತೇವೆ. ಮೊದಲನೇದಾಗಿ ಅದರ ಪ್ರೋಟೀನ್ ಕಂಟೆಂಟ್, ಫೀಡ್ ತಯಾರಲಿಕ್ಕೆ ಒಂದು ಕೆಜಿಗೆ ಒಂದು ಇಂಗ್ರೀಡಿಯಂಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಅದನ್ನು ತಿಳ್ಕೊಂಡ ನಂತರ ವೈಜ್ಞಾನಿಕವಾಗಿ ಪಿಯರ್ಸನ್ ಸ್ಕ್ವೇರ್ ಮೆಥಡ್ ಅಂತ ಒಂದು ಮೆಥಡ್ ಬರ್ತದೆ. ಆ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಫಾರ್ಮುಲಾ ಯೂಸ್ ಮಾಡೋದ್ರಿಂದ ಒಂದು ಸದೃಢವಾದ ಒಂದು ಮೀನಿನ ಕೃತಕ ಆಹಾರವನ್ನು ನಾವು ತಯಾರಿ. ಈ ಮೀನು ಕೃಷಿಯಲ್ಲಿ ಕೃತಕ ಆಹಾರ ನಾವು ತಯಾರಿಸಬೇಕಾಗುತ್ತೆ. ಅವಾಗ ನಾವು ಯಾವ್ಯಾವ ಅಂಶಗಳನ್ನು ಗಮನಿಸಿಕೊಂಡು ನಾವು ಕೃತಕ ಆಹಾರ ತಯಾರು ಮಾಡಬೇಕು ಸರ್? ನಾವು ಮೊದಲನೇದಾಗಿ ಕೃತಕ ಆಹಾರ ತಯಾರು ಮಾಡಲಿಕ್ಕೆ ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಈಗ ಫಿಶ್ ಮೀಲ್ ಗಳಾಗಿರ್ಬೋದು, ಫಿಶ್ ಮೀಲ್ ಇದೆ, ಸೋಯಾಬೀನ್ ಮೀಲ್ ಇದೆ. ಸೋಯಾಬೀನ್ ಮೀಲ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಅದು ಮೂಲತಃ ಸಸ್ಯದಿಂದ ಬರ್ತಕ್ಕಂತ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಅಂತ ಕರಿತೇವೆ ನಾವು. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಅಲ್ಲಿ ಏನಾಗ್ತದೆ, ಫೈಟೇಟ್ ಅನ್ನೋ ಒಂದು ಅಂಶ ಇರ್ತದೆ. ಆ ಫೈಟೇಟ್ ಅನ್ನೋ ಅಂಶ ಮೀನಿನ ಬಾಡಿ ಒಳಗಡೆ ಹೋದಾಗ ಕಂಪ್ಲೀಟ್ ಆಗಿರ್ತಕ್ಕಂತ ಒಂದು ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದನ್ನ ಡೈಜೆಷನ್ ಮಾಡ್ಕೊಳಕ್ ಆಗದೆ ಇರತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಬಿಡುತ್ತೆ ಆ ಫೈಟೇಟ್. ಹಾಗಾಗಿ ತಿಂದಿರ್ತಕ್ಕಂತ ಆಹಾರ ಅನ್ಡೈಜೆಸ್ಟ್ ಆಗಿ ವಾಪಸ್ ನೀರಿಗೆ ಹೋಗಿ ನೀರಿನ ಕೂಡ ಗುಣಮಟ್ಟ ಕೂಡ ಹಾಳಾಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಈ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಎನ್ಝೈಮ್ಗಳು ಸಿಗ್ತವೆ ಮಾರುಕಟ್ಟೆಯಲ್ಲಿ, ಪೌಡರ್ ಇದರಲ್ಲಿ ಸಿಗ್ತದೆ. ಅದನ್ನು ಯೂಸ್ ಮಾಡೋದ್ರಿಂದ ನಾವು ಕಂಪ್ಲೀಟ್ ಆಗಿ ಮೀನಿನ ಒಂದು ಸಸಜ್ಜಿತವಾದ ಒಂದು ಕೃತಕ ಆಹಾರವನ್ನು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೂ ಮೀನು ಇದನ್ನ ಏನ್ ಹೇಳ್ತೀನಿ, ಯೂಶಲಿ ನಾವು ನಾರ್ಮಲಿ ಫಿಶ್ ಮೀಲು, ಕಡಲೆ ಹಿಂಡಿ, ರೈಸ್ ಬ್ರ್ಯಾನ್, ಅಕ್ಕಿ ತೌಡು ಮತ್ತೆ ಟ್ಯಾಪಿಯೋಕ ಗೆಣಸಿನ ಪೌಡು ಮತ್ತೆ ವಿಟಮಿನ್ ಮಿನರಲ್ ಮಿಕ್ಸ್ ಇದನ್ನೆಲ್ಲದನ್ನು ನಾವು ಬೆರೆಸಿ ಮುದ್ದೆ ಚಪಾತಿ ಹಿಟ್ಟು ಕಲಿಸಿದಾಗ ಹೇಗೆ ಆ ತೇವಾಂಶ ಇರುತ್ತೆ ಅಷ್ಟು ಮಾಡಿಕೊಂಡು ಅದನ್ನ ಒಂದ್ಸಲ ಕುಕ್ಕರ್ ಅಲ್ಲಿ ಎರಡು ವಿಜಲ್ ಹೇಗೆ ಮಾಡ್ತೀವಿ ಬೇಯಿಸಿ ಅದನ್ನು ಕೂಡ ಪೆಲೆಟ್ ಹ್ಯಾಂಡ್ ಪೆಲೆಟೈಸರ್ ಚಕ್ಲಿ ಒತ್ತುವ ವಿಧಾನಗಳು ಯಾವ ಬರುತ್ತೆ ಅದರಲ್ಲೂ ಕೂಡ ನಾವು ಪೆಲೆಟ್ ಮಾಡಿಕೊಂಡು ಕೂಡ ಯೂಸ್ ಮಾಡಬಹುದು. ಇನ್ನೊಂದು, ಈಗ ತಾವು ಸಹಜ ಕೃಷಿ ಮೀನಿನ ಬಗ್ಗೆ, ಅದರ ಆಹಾರದ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಈಗ ಇದೇ ತರ ಈ ಅಲಂಕಾರಿಕ ಮೀನುಗಳು ಇರ್ತಾವಲ್ಲ, ಅವುಗಳ ಆಹಾರದ ಬಗ್ಗೆ ಮತ್ತೆ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಎಸ್ ಸರ್, ಖಂಡಿತವಾಗಿ. ನಾನು ಆಗ್ಲೇ ಹೇಳಿದಾಗೆ ಮೀನಿನ ಆಹಾರ ಪದ್ಧತಿ ತಳಿಗಳ ಮೇಲೆ ಹೋಗ್ತಾ ಹೋಗುತ್ತೆ ಸರ್. ನಾವು ಈಗ ಅಲಂಕಾರಿಕ ಮೀನುಗಳು ಬಂದ್ರೆ ಅಲಂಕಾರಿಕ ಮೀನುಗಳಲ್ಲಿ ನಮಗೆ ಜಾಸ್ತಿ ಗ್ರೋತ್ ಬೇಡ. ಅಲಂಕಾರಿಕ ಮೀನುಗಳಲ್ಲಿ ನಮಗೆ ಕಲರ್ ಬೇಕು. ಕಲರ್ ಬರ್ಲಿಕ್ಕೆ ಏನ್ ಮಾಡಬೇಕು, ಗ್ರೋತ್ ಬೇಕಾಗ್ತದೆ. ಆದ್ರೆ ಈ ನಾವು ಏನ್ ತಿನ್ಲಿಕ್ಕೆ ಉಪಯೋಗ ಮಾಡ್ತೀವಿ ಆ ಮೀನುಗಳಷ್ಟು ಗ್ರೋತ್ ಎಲ್ಲ ಬೇಕಾಗಿರೋದಿಲ್ಲ. ಬಹುಮುಖ್ಯವಾಗಿ ನಾವು ಗಮನಿಸೋದು ಅಲಂಕಾರಿಕ ಮೀನುಗಳಲ್ಲಿ ಕಲರ್, ಬಾಡಿಯ ಬಣ್ಣ, ಮೀನು ಎಷ್ಟು ಕಲರ್ಫುಲ್ ಆಗಿ ಗ್ಲೋಯಿಂಗ್ ಆಗಿದೆ ಅಂತ ಮೀನುಗಳನ್ನೇ ಮಾರುಕಟ್ಟೆಯಲ್ಲಿ ಇರ್ತದೆ. ಆ ಕಲರ್ ಬರ್ಲಿಕ್ಕೆ ಕೂಡ ಕೆಲವು ಅಂಶಗಳನ್ನ ನಾವು ಆಹಾರದಲ್ಲಿ ಮಾಡ್ತಾ ಹೋಗ್ಬೋದು. ಕ್ಯಾರಟಿನಾಯ್ಡ್ ಕಂಟೆಂಟ್ಸ್ ಅಂತ ಇರ್ತದೆ, ನಮ್ಮ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಇದರಲ್ಲಿ ಕ್ಯಾರಟಿನಾಯ್ಡ್ ಕಂಟೆಂಟ್ಸ್ ಇರುತ್ತೆ. ಇದನ್ನ ಪೌಡರ್ ಮಾಡಿ ಈ ಬೀಟ್ರೂಟ್ ಕ್ಯಾರೆಟ್ಗಳನ್ನ ಆಹಾರಗಳಲ್ಲಿ, ಅಲಂಕಾರಿಕ ಮೀನು ಆಹಾರಗಳಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದ್ರ ಕಲರ್ ಕೂಡ ಎನ್ಹಾನ್ಸ್ ಆಗ್ತದೆ, ಜಾಸ್ತಿ ಆಗ್ತದೆ ಕೆರಟಿನೈಡ್ ಕಂಟೆಂಟ್ಸ್ ಇಂದ, ಆ ಕೆರಟಿನೈಡ್ ಕಂಟೆಂಟ್ಸ್ ಇಂದ. ಮತ್ತೆ ಕೆಲವು ಕಡೆ ಏನಾಗ್ತದೆ, ನೈಸರ್ಗಿಕವಾದ ಆಹಾರಗಳನ್ನ ಕೊಡಬೇಕಾಗ್ತದೆ. ಇನ್ಫುಸರಿ ಆಗಿರ್ಬೋದು, ಪ್ಲಾಂಕ್ಟನ್ಸ್ ಆಗಿರ್ಬೋದು, ರೆಡ್ ವರ್ಮ್ಸ್ ಆಗಿರ್ಬೋದು, ಬ್ಲಡ್ ವರ್ಮ್ಸ್ ಕೊಡ್ತಾರೆ, ಮತ್ತೆ ಹಾಗೆ ಎರೆಹುಳುಗಳನ್ನು ಹಾಕ್ತಾರೆ. ಹೀಗೆ ಅಲಂಕಾರಿಕ ಮೀನುಗಳಲ್ಲಿ ಕೂಡ ಅದರ ಕಲರ್ ಅನ್ನ ಬಹುಮುಖ್ಯವಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಆಹಾರ ಪದ್ಧತಿಗಳನ್ನ ಯೂಸ್ ಮಾಡಬಹುದು. ಇಲ್ಲ, ಈಗ ಕೆಲವು ಕಡೆ ಈಗ ಅಲಂಕಾರಿಕ ಮೀನುಗಳು ಅಂತ ತಕ್ಷಣ ಇದು ನಾವೇನು ಗ್ಲಾಸ್ ಕಂಟೈನರ್ ಒಳಗೋ ಅಥವಾ ಬಾಕ್ಸ್ ಟೈಪಿನ ಒಂದು ಒಂದು ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಡೋದನ್ನ ನಾವು ನೋಡಿದ್ದೇವೆ. ಅಲ್ಲಿ ತಾವು ಈ ತರ ಕಡಿಮೆ ಆಹಾರದ ಮೀನುಗಳನ್ನ ನಾವು ನೋಡ್ತೇವೆ, ಕಡಿಮೆ ಆಹಾರ ಬಯಸುವಂತ ಮೀನುಗಳನ್ನ ನಾವು ನೋಡ್ತೇವೆ. ಆದ್ರೆ ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆ ಆವರಣದಲ್ಲಿ ಅದು ಗ್ರೌಂಡ್ ಅಲ್ಲೇ ಪಾಂಡ್ ತರನೇ ಅಲ್ಲಿ ಮಾಡಿರ್ತಾರೆ, ದೊಡ್ಡ ಮೀನುಗಳನ್ನ ಅಲ್ಲಿ ಬಿಟ್ಟಿರ್ತಾರೆ. ಅವುಗಳ ನಿರ್ವಹಣೆ ಹೇಗೆ, ಮತ್ತೆ ಅವುಗಳಿಗೆ ಆಹಾರ ಜಾಸ್ತಿ ಬೇಕಾಗುತ್ತಲ್ಲ, ಮೀನುಗಳ ಗಾತ್ರನೇ ಜಾಸ್ತಿ ಇರುತ್ತೆ, ಎರಡು ಕೆಜಿ ಮೇಲೆ ಇರ್ತದೆ ಅಲ್ಲಿ ಕೆಲವೊಂದು ಮೀನುಗಳು, ಅವು ಅಲಂಕಾರಿಕ ಮೀನುಗಳೇ ಆಗಿರ್ತವೆ. ಹೌದು, ಏನಾಗ್ತದೆ ಅಂದ್ರೆ ಸರ್, ಈಗ ಯೂಶಲಿ ಅಂತ ಕೊಳದಲ್ಲಿ ಬಿಡ್ತಕ್ಕಂತ ಅಲಂಕಾರಿಕ ಮೀನು ಅಂದ್ರೆ ಕೊಯಿ ಮೀನು ಆಗಿರ್ತದೆ. ಕೊಯಿ ಮೀನು ಅಂತ ಮೀನುಗಳಿಗೆ ಏನಂತಂದ್ರೆ ಅವು ಆಲ್ರೆಡಿ ನಾವು ನೈಸರ್ಗಿಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿರ್ತೇವೆ. ಈಗ ನಾವು ಅಲಂಕಾರಿಕ ಮೀನುಗಳನ್ನ ನಾವು ಬ್ರೀಡ್ ಮಾಡೋದು ಪಾಂಡ್ ಅಲ್ಲಿ ನೈಸರ್ಗಿಕವಾಗ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಿ ಬ್ರೀಡ್ ಮಾಡ್ತೇವೆ. ಬೆಳೆಸಕ್ಕಂಥದ್ದು ಯಾವ ವಾತಾವರಣ ಸೃಷ್ಟಿ ಆಗುತ್ತೆ ಅದೇ ವಾತಾವರಣದಲ್ಲಿ ಬೆಳೆಸಿರ್ತೇವೆ. ಹಾಗಾಗಿ ತುಂಬಾ ಕಂಫರ್ಟಬಲ್ ಆಗಿರ್ತವೆ, ಕಲರ್ ಗ್ಲೋಯಿಂಗ್ ಇರ್ತದೆ, ಬಾಡಿ ಸೈಜ್ ಎಲ್ಲ ಚೆನ್ನಾಗಿ ಬರ್ತವೆ. ಒಂದೇ ಸಲ ಸಡನ್ ಆಗಿ ಅವನ್ನ ಅಕ್ವೇರಿಯಂ ಅಲ್ಲಿ ಹಾಕ್ಬಿಟ್ರೆ ನೀವು ನೋಡಬಹುದು, ತುಂಬಾ ದೀರ್ಘಕಾಲ ನೀವು ಅಕ್ವೇರಿಯಂ ಅಲ್ಲಿ ಯಾವುದೇ ಫಿಶ್ ಇಟ್ರು ಅದರ ಬಣ್ಣ ಫೇಡ್ ಆಗ್ತಾ ಹೋಗ್ತದೆ. ಅದು ಯಾಕೆ ಅಂತ ಅಂದ್ರೆ ಅದು ಆರ್ಟಿಫಿಷಿಯಲ್ ವಾತಾವರಣ ಅಂತ ಅದಕ್ಕೆ ಮನವರಿಕೆ ಆಗ್ತದೆ, ಅನ್ಕಂಫರ್ಟಬಲ್ ಇರುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಅಲ್ಲ, ಈಗ ನೀರು ವಾತಾವರಣದ ನೀರಿಗಿಂತ ಅದು ಸಹಜನೇ ಇರ್ತದಲ್ಲ, ಬದಲಾವಣೆ ಮಾಡ್ತಾನೆ ಇರ್ತಾರಲ್ಲ. ಹೌದು ಸರ್, ನಾವು ಮೀನು ಸಾಕಾಣಿಕೆಗೆ ಯಾವತ್ತೂ ಕೂಡ 100% ಟ್ರಾನ್ಸ್ಪರೆಂಟ್ ನೀರನ್ನ ಹೇಳುದಿಲ್ಲ, ಸ್ವಲ್ಪ ಪ್ರೊಡಕ್ಟಿವ್ ಇರೋದು ಏಜ್ಡ್ ವಾಟರ್ ಕೂಡ ಹೇಳ್ತೀವಿ. ಆಮೇಲೆ ಮೀನುಗಳಿಗೆ ಯೂಶಲಿ ಶೈ ಕ್ಯಾರೆಕ್ಟರ್ ಇರ್ತದೆ, ಹೈಡಿಂಗ್ ಕ್ಯಾರೆಕ್ಟರ್ ಗಳಿರ್ತದೆ. ಅಲಂಕಾರಿಕ ಇದರಲ್ಲಿ ಹಾಗಿರೋದಿಲ್ಲ, ನೋಡ್ತಾನೆ ಜನ ಓಡಾಡ್ತಿರ್ತಾರೆ, ಸ್ಟ್ರೆಸ್ ಇಷ್ಟಪಡಲ್ಲ. ಪ್ಲಾಸ್ಟಿಕ್ ಪ್ಲಾಂಟ್ ಹಾಕಿರ್ತಾರೆ ಕೆಲವರು, ಕಲ್ಲುಗಳು ಹಾಕಿರ್ತಾರೆ, ವೈಜ್ಞಾನಿಕವಾಗಿ ಅವನ್ನ ಯಾವ ಸುಸಜ್ಜಿತವಾದ ವಾತಾವರಣದಲ್ಲಿ ಇಡಬಹುದನ್ನು ತಿಳ್ಕೊಳ್ಳದೆ ಕೆಲವೊಂದು ವಾತಾವರಣದಲ್ಲಿ ಇಟ್ಟಿರ್ತಾರೆ, ಅಂತ ವಾತಾವರಣಗಳಲ್ಲಿ ಡಿಸ್ಕಂಫರ್ಟ್ ಆಗಿರ್ತಾರೆ. ನೀವು ಹೇಳ್ದಾಗೆ ಕೊಳಗಳು ಇಟ್ಟಿರ್ತವೆ, ಕೊಳದಲ್ಲಿ ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ, ಅವುಗಳಿಗೆ ನಾರ್ಮಲ್ ಆಗಿ ನಾವು ಏನ್ ಪೆಲೆಟ್ ಕೊಡ್ತೀವಿ, ಪೆಲೆಟ್ ಫೀಡ್ ಕೊಡ್ತೀವಿ, ಅದೇ ಫೀಡ್ ನೇ ಕೊಡಬಹುದು. ಅವು ಆಲ್ರೆಡಿ ನೈಸರ್ಗಿಕವಾದ ಒಂದು ವಾತಾವರಣ ಏನ್ ಸೃಷ್ಟಿ ಮಾಡಿರ್ತೀವಲ್ಲ, ಹಾಗಾಗಿ ಅವು ಕಂಫರ್ಟಬಲ್ ಆಗಿರ್ತವೆ, ಪ್ಲಸ್ ಕಲರ್ಫುಲ್ ಗ್ಲೋಯಿಂಗ್ ಆಗಿರ್ತವೆ. ಈ ಮೀನ್ ಸಾಕಾಣಿಕೆಯಲ್ಲಿ ಈ ಅಲಂಕಾರಿಕ ಮೀನುಗಳ ಬಗ್ಗೆ ಬಹಳ ಬೇಡಿಕೆ ಕೂಡ ಸಾಕಷ್ಟು ಇದೆ. ಅದೇ ತರ ಈಗ ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಈಗ ಕಾಲೇಜ್ ವಾತಾವರಣ ಇರಬಹುದು, ಕ್ಯಾಂಪಸ್ ವಾತಾವರಣ ಇರಬಹುದು, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಸೊ ಅಲ್ಲಿ ನಿರ್ವಹಣೆ ತಾವು ಹೇಳ್ದಂಗೆ ಅಲ್ಲಿ ಸಹಜವಾದ ವಾತಾವರಣನೇ ಇರುತ್ತೆ, ಮೀನುಗಳು ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ. ಇನ್ನೊಂದು ಡಾಕ್ಟರ್ ಅಮೋಘವ್ರೆ, ಈಗ ತಾವು ಮೀನಿನ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಮೀನಿನ ಆಹಾರದ ಬಗ್ಗೆ ಹೇಳಿದ್ರಿ. ಈಗ ಮೀನಿನ ಸಾಕಾಣಿಕೆಯಲ್ಲಿ ಈಗ ನಾವು ಒಂದು ಪಾಂಡಲ್ಲಿ ಬೇರೆ ಬೇರೆ ಈಗ ಒಂದೇ ಜಾತಿಯ ಮೀನನ್ನು ನಾವು ಬಿಡ್ತಾ ಹೋಗ್ತೇವಲ್ಲ, ಈಗ ಅವು ಒಂದು ವಯಸ್ಸಿಗೆ ಬಂದ ಮೇಲೆ ಅವು ರಿಪ್ರೊಡಕ್ಷನ್ ಶುರು ಮಾಡಬಹುದಲ್ಲ? ಹೌದು, ಮಾಡಬಹುದು ಸರ್, ಖಂಡಿತ. ಮತ್ತೆ ಅದು ಮಾಡೋದ್ರಿಂದ ಮತ್ತೆ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಬಹುದಲ್ಲ? ಹೌದು, ಈ ಏನಿದೆ ಮೀನುಗಳು ಪ್ರೌಢಾವಸ್ಥೆಗೆ ಬಂದು ತಾವಾಗಿ ಬ್ರೀಡ್ ಆಗ್ತಕ್ಕಂಥದ್ದು ಎಲ್ಲಾ ತಳಿಗಳಲ್ಲೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ತಿಲಾಪಿಯ ತಗೊಳ್ತೇನೆ ಸರ್, ತಿಲಾಪಿಯ ಜಿಲೇಬಿ ಮೀನು ಅಂತ ಕರೀತಾರೆ. ಇದಕ್ಕೆ ಒಂದು ಪ್ರಾಮಿನೆಂಟ್ ವಾತಾವರಣ, ಇಂಥ ಕಂಡೀಷನ್ ಇರಬೇಕು ಅನ್ನೋದೇನಿಲ್ಲ. ನೀವು ಗಂಡು ಹೆಣ್ಣು ಮೇಲ್ ಫಿಮೇಲ್ ತಿಲಾಪಿಯನ್ನ ತಕೊಂಡೋಗಿ ಯಾವ್ದೇ ಒಂದು ಪಾಂಡಿಗೆ ಬಿಡಿ, ಒಂದು 6-8 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರುತ್ತೆ, ಇಮಿಡಿಯೇಟ್ಲಿ ಬ್ರೀಡ್ ಆಗ್ತಾರೆ. ಆದ್ರೆ ಈ ಕಂಡೀಷನ್ ಬೇರೆ ತಳಿಗಳಿಗಿಲ್ಲ, ಗೆಂಡೆ ಮೀನುಗಳಿಗಿಲ್ಲ, ಕಾಟಾಗಿಲ್ಲ. ಮರಲ್ಲಿಗಾದ್ರೆ ಏನಾಗ್ತದೆ, ಮರಲ್ಲಿಗೆ ನೀವು ನದಿಯ ವಾತಾವರಣ, ತುಂಬಾ ಪಾಚಿ ಆಗಿರ್ಬೋದು, ತುಂಬಾ ಗಿಡಗಳಾಗಿರ್ಬೋದು, ಅಂತ ವಾತಾವರಣಗಳು ಯಾವ್ದೇ ಇದ್ರೂ ಮರಲು ಮರಿ ಹಾಕ್ತಾರೆ ನೈಸರ್ಗಿಕವಾಗಿ. ಅಂದ್ರೆ ಮರಲ್ ಪ್ರೌಢಾವಸ್ಥೆಗೆ ಬರಲಿಕ್ಕೆ ಮಿನಿಮಮ್ 1.5 ವರ್ಷದಿಂದ 2 ವರ್ಷ, 1-1.5 ಕೆಜಿ ಮೀನು ಅದಾದ್ಮೇಲೆ ಅದು ಪ್ರೊಡಕ್ಷನ್ ಶುರು ಮಾಡ್ತಾರೆ, ಸ್ಟಾರ್ಟ್ ಆಗ್ತದೆ. ಬಟ್ ನಮಗೆ ಸಾಕಾಣಿಕೆ ಮಾಡುವವರಿಗೆ ಅಷ್ಟು ಬರೋ ಅವಶ್ಯಕತೆ ಇಲ್ಲ. 600-800 ಗ್ರಾಂ ಬರ್ತಿದ್ದಾಗೆ ಹಾರ್ವೆಸ್ಟ್ ಮಾಡಿ ಮಾರ್ಕೆಟ್ಗೆ ಬಿಟ್ಬಿಡ್ಬೋದು. ಈಗ ಡಾಕ್ಟರ್ ಅಮ್ಮಗೋರೆ, ಈ ಮಾರುಕಟ್ಟೆಯಲ್ಲೂ ಕೂಡ ಈಗ ಮೀನಿನ ಆಹಾರ ಫಿಶ್ ಫೀಡ್ ಅಂತ ಈಗ ಮಾರುಕಟ್ಟೆಗೆ ಸಾಕಷ್ಟು ಎಲ್ಲ ಕಡೆ ಬರ್ತದೆ. ಅದ್ರದ್ದು ಮಾರುಕಟ್ಟೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್, ನಾನು ಹೇಳಬೇಕು ಅಂತ ಯಾಕಂದ್ರೆ ಸಾಕಷ್ಟು ರೈತರು ಮೀನುಗಾರಿಕೆ ಒಂದು ಉಪಕಸ ಆಯ್ದುಕೊಳ್ತಾ ಇದ್ದಾರೆ, ಯುವಕ ಯುವತಿಯರು ಮಾಡ್ತಾ ಇದ್ದಾರೆ. ಈಗ ಮೀನು ಉತ್ಪಾದನೆ ಮಾಡಬೇಕಂದ್ರೆ ಅದಕ್ಕೆ ಪೂರಕವಾಗಿ ಆಹಾರನು ಬೇಕಲ್ಲ. ಹೇಗೆ ನಾವು ಈಗ ಪಶು ಸಂಗೋಪನೆಯಲ್ಲಿ ನಾವು ಫೀಡ್ಸ್ ಅನ್ನು ಉಪಯೋಗಿಸ್ತೇವಲ್ಲ, ಅದೇ ತರ ಅಲ್ಲಿ ತುಂಬಾ ಬೇಡಿಕೆ ಇದೆ. ಅದೇ ತರ ಇಲ್ಲೂ ಕೂಡ ಅದೇ ತರ ಬೇಡಿಕೆ ಸೃಷ್ಟಿಯಾದಾಗ ಮಾತ್ರ ಈ ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಸಹಕಾರಿ ಆಗ್ತದೆ. ಖಂಡಿತವಾಗ್ಲಿ ಸರ್, ನಾ ಆಗ್ಲೇನೆ ಹೇಳಿದಾಗೆ ಫಾರ್ಮ್ ಮೇಡ್ ಫೀಡ್, ಹ್ಯಾಂಡ್ ಫೀಡ್ ಅಂತ ಕರಿತೇವೆ. ನಮ್ಮ ಫಾರ್ಮ್ ಅಲ್ಲೇನೆ ನಾವು ಫೀಡ್ ನಾ ಆಗ್ಲೇ ಹೇಳಿದ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬಹುದು ಫೀಡ್ ನ. ಪೆಲೆಟ್ ಬೇಕು ನಿಮಗೆ, ಮಾರ್ಕೆಟ್ ಅಲ್ಲಿ ನೋಡ್ತಿರಲ್ಲ ಆತರ ಪೆಲೆಟ್ ಗಳು ಬೇಕು ಅಂತಂದ್ರು ಕೂಡ ನೀವು ಮಾಡ್ಕೋಬೇಕು. ಅದಕ್ಕೆ ಒಂದೇ ಒಂದು ಮಷಿನ್ ಬೇಕಾಗ್ತದೆ, ಎಕ್ಸ್ಟ್ರೂಡರ್ ಮಷಿನ್ ಅಂತ ಹೇಳಿ. ಈಗ ಸಿಂಕಿಂಗ್ ಫೀಡ್ ಮತ್ತೆ ಫೀಡ್ ಗಳಲ್ಲಿ ಎರಡು ವಿಧಾನ ನೋಡಬಹುದು, ಸಿಂಕಿಂಗ್ ಫೀಡ್ ಅಂತ ಹೇಳ್ತೀವಿ, ಫ್ಲೋಟಿಂಗ್ ಫೀಡ್ ಅಂತ ಹೇಳ್ತೀವಿ. ಸಿಂಕಿಂಗ್ ಫೀಡ್ ಯಾಕೆ ಅಂತ, ಒಂದು ತಯಾರಿ ಆಗಿರ್ತಕ್ಕಂತ ಒಂದು ಆಹಾರ, ಆ ಪೆಲೆಟ್ ಅದರದ ಡೆನ್ಸಿಟಿ 550ಕ್ಕಿಂತ ಜಾಸ್ತಿ ಹೋದ್ರೆ ಅದು ಸಿಂಕ್ ಆಗ್ತದೆ, ಅದರ ಡೆನ್ಸಿಟಿ 450ಕ್ಕಿಂತ ಕಮ್ಮಿ ಇದ್ರೆ ಅದು ಫ್ಲೋಟ್ ಆಗ್ತದೆ. ಸೊ 450ಕ್ಕಿಂತ ಕಮ್ಮಿ ಇಡ್ಲಿಕ್ಕೆ ಅದ್ರ ಡೆನ್ಸಿಟಿ ಮಾಡ್ಲಿಕ್ಕೆ ಸಣ್ಣ ಸಣ್ಣ ಪೋರ್ಗಳು ಆ ಪೆಲೆಟ್ ಅಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಅದು ಕ್ರಿಯೇಟ್ ಆಗೋದು ಎಕ್ಸ್ಟ್ರೂಡರ್ ಮಷಿನ್ ಯೂಸ್ ಮಾಡೋದ್ರಿಂದ. ಎಕ್ಸ್ಟ್ರೂಡರ್ ಮಷಿನ್ ಯೂಸ್ ಮಾಡೋದಿದ್ರೆ ನಮಗೆ ಫ್ಲೋಟಿಂಗ್ ಫೀಡ್ ಮಾಡ್ಕೋಬಹುದು, ಸಿಂಕಿಂಗ್ ಫೀಡ್ ಮಾಡ್ಕೋಬಹುದು. ಎಕ್ಸ್ಟ್ರೂಡರ್ ಮಷಿನ್ ಮಾರುಕಟ್ಟೆಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಅದನ್ನ ನಾವು ಅದೇ ಆಗ್ಲೇ ಹೇಳಿದೆ, ಸರ್ಕಾರದ ಯೋಜನೆ ಕೂಡ ಪ್ರೋತ್ಸಾಹನ ಕೂಡ ಇರಬಹುದಲ್ಲ ಆಹಾರ ಉತ್ಪಾದನೆ, ಆಹಾರ ಉತ್ಪಾದನೆ ಈಗ ಸದ್ಯಕ್ಕೆ ಯಾವುದು ಇಲ್ಲ. ಯಾಕಂದ್ರೆ ಈಗ ಒಬ್ಬ ರೈತ ಉಪಕಸವಾಗಿ ಮೀನಿನ ಸಾಕಾಣಿಕೆ ಆಯ್ದುಕೊಂಡಾನಂದ್ರೆ ಈ ಕಡೆ ಉಪಕಸವಾಗಿ ಮೀನಿನ ಆಹಾರ ತಯಾರಿಗೆ ಮಾಡೋನು ಕೂಡ ಒಂದು ಉಪಕಸವಾಗುತ್ತಲ್ಲ. ಅದು ಬೇರೆ ಇದು ಬೇರೆ, ಆದ್ರೆ ಇಬ್ಬರಿಗೆ ಅವರಿಗೊಂದು ಇವರು ಕೂಡ ಒಂದು ರೈತರಾಗಿರ್ತಾರೆ, ಪೂರಕವಾದ ಒಂದು ಅದು ಮೀನು ಉದ್ಯಮಕ್ಕೆ ಸಂಬಂಧಪಟ್ಟ ಸಾಕಾಣಿಕೆಯಲ್ಲಿ ಇರಬೇಕು ಅನ್ನೋದು ಅವ್ರಿಗೂ ಇರೋದಿಲ್ಲ. ಇಲ್ಲ ಫೀಡ್ ಅಲ್ಲೂ ಇಂಡಸ್ಟ್ರಿಗೂ ಹೋಗ್ಬೋದು. ಎಷ್ಟಿದೆ ಈ ಕಡೆ ಮೀನಿನ ಆಹಾರ ಉತ್ಪಾದನೆ ಒಂದು, ಈಗ ಮೀನು ಮರಿಗಳ ಉತ್ಪಾದನೆ ಒಂದು, ಈಗ ಮೀನಿನ ಬೆಳವಣಿಗೆ ಒಂದು, ಮೀನಿನ ಮಾರುಕಟ್ಟೆ ಒಂದು, ಮೀನಿನ ಸಾಕಾಣಿಕೆ ಒಂದು, ಎಷ್ಟು ಉದ್ಯಮ ಇದೆ ಮೀನು ಉದ್ಯಮ. ಖಂಡಿತವಾಗ್ಲಿ, ಇತ್ತೀಚಿನ ದಿನಗಳಲ್ಲಿ ನಾವು ವಿಜ್ಞಾನಿಗಳು ನಮ್ಮ ಕಲೀಗ್ಸ್ ಎಲ್ಲ ಸೇರಿದಾಗ ಮಾತಾಡ್ತೇವೆ, ಐ ಟಿ ಬಿ ಟಿ ಬಿಟ್ರೆ ನೆಕ್ಸ್ಟ್ ನಮ್ದೇ ಕಂಪ್ನಿ. ಅಲ್ಲ ಈಗ ನಾವು ನಿರ್ಲಕ್ಷಿಸಿದ ಉದ್ಯಮ ಇದು, ಐ ಟಿ ಕ್ಷೇತ್ರ ಬಿಟ್ರೆ ನಮ್ದೇ, ನಾವು ನಿರ್ಲಕ್ಷಿಸಿದೀವಿ ಅಷ್ಟೇ. ಜನಗಳಿಗೆ ಅರಿವು ಮೂಡ್ತಾ ಇಲ್ಲ, ಆಗ್ತಾ ಇರೋ ರಿಸರ್ಚ್ ಗಳು ಲ್ಯಾಬ್ ಅಲ್ಲಿ ಇದೆ, ಲ್ಯಾಬ್ ಟು ಫೀಲ್ಡ್ ಗಳು, ಯಾವುದೇ ರೀತಿಯಾದಂತಹ ಜ್ಞಾನಗಳಾಗಿರ್ಬೋದು, ಎಕ್ಸ್ಟೆನ್ಷನ್ ವರ್ಕ್ ಗಳಾಗಿರ್ಬೋದು, ಜನಗಳಿಗೆ ಮಾಹಿತಿ ಕೊಡ್ತಾ ಇರೋದಾಗಿರ್ಬೋದು ತಲುಪ್ತಾ ಇಲ್ಲ, ಇದೆಲ್ಲ ಪ್ರಮುಖ ಕಾರಣಗಳಾಗಿದೆ. ಮೀನುಗಾರಿಕಾ ಕ್ಷೇತ್ರ ಕೃಷಿಯ ಉಪಕಸುಬು ಅಂತ ನಾವು ಹೇಳ್ತೇವೆ. ಮೀನುಗಾರಿಕೆನೇ ಒಂದು ದೊಡ್ಡ ಕ್ಷೇತ್ರ, ಕೃಷಿ ಕೂಡ ಅದು, ಸಮುದ್ರ ಅದು, ಸಮುದ್ರದಷ್ಟು ವಿಸ್ತಾರ. ಕೃಷಿಯಲ್ಲಿ ಎಷ್ಟು ಪ್ರಕಾರ ಇದೆ, ಯಾವ ಬೆಳೆ ಬೆಳೆಬಹುದು, ಮಣ್ಣನ್ನ ಇದು ಮಾಡಬಹುದು, ಮತ್ತೆ ಭೂಮಿ ಮೇಲೆ ಬೆಳೆಯೋದು ಬೇರೆ, ಭೂಮಿ ಕೆಳಗೆ ಬೇರೆ, ಮತ್ತೆ ವಾತಾವರಣಕ್ಕಿಂತ ಮೇಲೆ ಬೆಳೆ, ಸಾಕಷ್ಟು ಯಾವ ಬೆಳೆ ಬೆಳಬಹುದು. ಆಯ್ತು ಡಾಕ್ಟರ್ ಅಮೋಕ್ ಕೆ ಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ನಮಗಿವತ್ತು ನಮ್ಮ ರೈತ ಬಾಂಧವರಿಗೆ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ ಈ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರೆ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಅಮೋಘ ಅವರಿಂದ ಬೇಕಾಗಿದೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತವಾಗ್ಲಿ ಸರ್, ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆ 8144512214 ಇನ್ನೊಮ್ಮೆ ಹೇಳ್ತೇನೆ, 8144652214. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ಅದರ ನಿರ್ವಹಣೆ ಕುರಿತು ಡಾ ಅಮೋಘ್ ಕೆಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಪಾ